Say, Senorita. Ay, ay, ay, ay, ay, ay. Say, Senorita. Ay, ay, ay, ay, ay. Nille nille kaveri bittu kodo dilla yamari na vela hudgalva na nodak sandagilva nan priti madakilva bui bui matadakilva bui bui matadakilva nille nille ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡೋಲು ಮಸ್ಕ ಹೊಡಿಬೇಡ ಹೋಗಲು ಅಣ್ಣ ಬೇಜಾನ್ ಇಂಟೆಲಿಜೆಂಟ್ ನಿನಗೆ ಗೊತ್ತೇನು ನನ್ನ ಸೈಕಲ್ ಬೇಕಿಲ್ಲ ಹೋಗೋ ಚಲ್ಲಿಲ್ಲ ಮೈಸೂರ ಅರಸರ ವಂಶ ನಮ್ದು ತುಂಬಾ ಸ್ಟ್ಯಾಂಡರ್ಡ್ ನಿನ್ನ ಹೆಸರಲ್ಲಿ ಉಂಟ ಹೇಳು ಪ್ಯಾಲೇಸ್ ಒಂದೆರಡು ನಂಬು ನನ್ನ ನಾನಿನ್ನ ರಾಮ ನಂಬಿದ್ರೆ ನಂಗೆ ವನವಾಸ ಕಾಯಮ್ಮ ತರುಣಿ ನಿಂಗೆ ಕರುಣೆ ಇಲ್ಲವೇ ಬೆರಳು ಕೊಟ್ಟೆ ಕೊಡಿನೆ ನುಂಗುವೆ ನಾ ಕನ್ನಡ ಹುಡುಗ ಅಲ್ವಾ ನನ್ ಮನ್ಸು ಬೆಣ್ಣೆ ಅಲ್ವಾ ನನ್ ಮ್ಯಾಲೆ ಇಷ್ಟ ಇಲ್ವಾ ಬೈ ಬೈ ಮಾತಾಡಕ್ಕಿಲ್ವಾ ಬೈ ಬೈ ಮಾತಾಡಕ್ಕಿಲ್ವಾ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋ ಮಾತಾಡಕ್ಕಿಲ್ವಾ ಬೈ ಬೈ ಮಾತಾಡಕ್ಕಿಲ್ವಾ.